ಬಡತನ ಕಾಡ್ತಿತ್ರಿ ಅವರಿಗೆ ಪರೀತ ಬೀವಿ ಪಾತಿ ಮನ ತಂದೆಯಾಗುರತ ನಬಿ ಸಾಹೇಬ ಶರಣಾರೋ ಅಲ್ಲನ ಭಕ್ತ ಬೀವಿ ಪಾತಿ ಮನ ಕತಿ ಕೇಳೈ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರೀತ ಅಂತವರ ಮಗಳಿಗೆ ಬಡತನ ಕಾಡ್ತಿತ್ತ ಬಡತನ ಮರತಾರು ಶಿವನಾಗೆ ಸತ್ತ ಬೇಬಿ ಪಾತಿ ಮಾಣ ಕತಿ ಕೇಳರಿ ಕುಂತ ಬಡತನ ಕಾಡ್ತೇತ್ರಿ ಅವರಿಗೆ ಪರೇತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರೀತ ಬೀಬಿ ಪಾತಿ ಮಾನ ಪುರುಷರ ಗುರುತ ಮೌಲಾಲಿ ಶಿವನೂಲಿ ದೇಶಕ ಶಮರಂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ಅಂತವರ ಮನವಿಗೆ ಬಡತನ ಕಾಡ್ತೇತ ಅನಹರವಿ ಅಲ್ಲಿಂದ ಗೋಳ ಏಟೇತ ಇಂತ ಬಂಧನದಾಗ ಮರಣ ಬಂದೇತ ತನಗುಂಬ ನಿಂತಾರು ಬಂದು ಶಿವದೂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ಮವಲಾಲಿ ಮಡದೇನ ನೋಡತಾರೆ ನಿಂತ ಜೀವ ತಗಿ ತೇವ್ರಿ ಇದರಂದ ಕೂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ಬಿಡು ಆಸೆ ಹಿಡಿಬೇಡ ಅಳತಿ ಸಣೆ ಬಂತ ಕೈಲಾಸಕ ಹೋಗತಾರೆ ಪಾತಿ ಮಾತ ಜೀವ ಬಿಟ್ಟಾಳಪ್ಪ ಮಾತಾಡಕೊಂತ ಜೀವ ಬಿಟ್ಟಾಳಪ್ಪ ಮಾತಾಡಕೊಂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ಅತ್ತು ಬೇಬ್ಯಾರೆಲ್ಲ ದುಃಖ ಮಾಡೋತ ಹಸನ ಹುಶನ ಸೈಬರ್ ಬರತಾರಳಕೋತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ನಂಬತಾರಪ್ಪ ಅಲ್ಲಿ ಶಮರಂತ ಅಳಬಾರದು ಕುಂತ ಮಯಕ್ಕೆ ನಿಲಸೋತ ಕಣ್ಣೀರ ತಗಿಬಾರದು ಶಸ್ತ್ರದಾನ ಮಾತ ಎಲ್ಲರೂ ಕೂಡಿ ನಾವು ಮಾಡೋಣ ಮಯ್ಯಾತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ತೊಳೆದು ಬಳದು ತಯ್ಯಾರ ಮಾಡ್ಯಾರ ತುರತ ಕಲ್ಮ ಬರಹ ಓದಿ ಹೊತ್ತರ ತಾಬೋತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರೀತ ಓದುತ್ತ ಹೊಂಟರು ಕಲ್ಮೇಶದ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ